ಕೇದಿಗೆ ಹೂ ಮುಡಿದು ಆದರದ ನಗೆ ಮಿಡಿದು ನಗೆ ಮಿಡಿದು ಮಾತಿನ ಮುತ್ತ ಸುರಿವ ಮಲ್ಲಿಗೆ ಮಲ್ಲಿಗೆ ನೀ ಯಾವ ಸಿರಿ ಹೇರಿ ತಂದೆ ಇಲ್ಲಿಗೆ ಇಲ್ಲಿಗೆ ಹೂವಂತ ಮನ ಬೇಕೆ ಮಾವಂತ ಗುಣ ಬೇಕೆ ಗುಣ ಬೇಕೆ ಮಾಸದ ಚೆಲುವು ಬೇಕೆ ಚೆನ್ನಯ್ಯ ಚೆನ್ನಯ್ಯ ನಿನ್ನ ಬಯಕೆಯ ಬಾಯಿ ತುಂಬಾ ಬೇಡಯ್ಯ ಬೇಡಯ್ಯ ತೌರೂರ ನೂರು ನಗ ತಮ್ಮನ ಹಣ ಕೊಳಗ ತೌರೂರ ನೂರು ನಗ ತಮ್ಮನ ಹಣ ಕೊಳಗ ತಂದು ಮನೆ ತುಂಬಿದರೆ ಅಂದವೋ ಬರೀ ಮರುವಾದೆ ಮಾನಗಳೇ ಚಂದವೋ ಮರುವಾದೆ ಮಾನಗಳೇ ಚಂದವೋ ಹೂವಂಥ ಮನ ಬೇಕೆ ಮಾವಂಥ ಗುಣ ಬೇಕೆ ಗುಣ ಬೇಕೆ ಮಾಸದ ಚೆಲುವು ಬೇಕೆ ಚೆನ್ನಯ್ಯ ಚೆನ್ನಯ್ಯ ನಿನ್ನ ಬಯಕೆಯ ಬಾಯಿ ತುಂಬಾ ಬೇಡಯ್ಯ ಬೇಡಯ್ಯ ತಂದಾನ ತಾನದಲ್ಲಿ ತಾನನ ತಾನದಲ್ಲಿ ಕರ್ಣಲಲ ಮನದ ಆಭರಣ ಮರುವಾದಿ ಹೊರೆ ಚಿನ್ನ ಮನದ ಆಭರಣ ಮರುವಾದಿ ಹೊರೆ ಚಿನ್ನ ಮಾದರಿಯ ವರ ಸಾಮ್ಯ ಕೇದಿಗೆ ಹೂ ಮುಡಿದು ಆದರದ ನಗೆ ಮಿಡಿದು ನಗೆ ಮಿಡಿದು ಮಾತಿನ ಮುತ್ತ ಸುದಿವ ಮಲ್ಲಿಗೆ ಮಲ್ಲಿಗೆ ನೀ ಯಾವ ಸಿರಿ ಹೇರಿ ತಂದೆ ಇಲ್ಲಿಗೆ ಇಲ್ಲಿಗೆ ತಂದನಲ್ಲ ತಾನ பூ முடிச்சு தடம் பார்த்து நடை நடந்து நடை நடந்து வாழை இலை போல வந்த பொன்னம்மா பொன்னம்மா என் வாசலுக்கு வாங்கி வந்தது என்னம்மா என்னம்மா ముద్ద బంతి పూలు పెట్టి మొగిలి రేకులు జడను జుట్టి జడను జుట్టి హంసలా నడిచి వచ్చే చిట్టమ్మా చిట్టమ్మా మా ఇంటికేమి తెచ్చావమ్మా చెప్పమ్మా